ಆಕಾಶವಾಣಿ ಮಡಿಕೇರಿ, ಸಮಯ 6:51. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು. ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಕಾಫಿ ತೋಟಗಳ ಮಣ್ಣು ಪರೀಕ್ಷೆ ಕುರಿತು ಡಿಎಸ್ ಮುಖಾರಿಬ್ ಅವರೊಡನೆ ಸಂದರ್ಶನ. ಕೇಳಿದ್ರೆ ಕಾಫಿ ಮಂಡಳಿಯ ಗುಣಿಕೊಪ್ಪ ಕಚೇರಿಯ ಕಿರಿಯ ಸಂಪರ್ಕ ಅಧಿಕಾರಿಗಳಾಗಿರುವ ಡಿಎಸ್ ಮುಖಾರಿಬ್ ಅವರು ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ. ಮಣ್ಣು ಪರೀಕ್ಷೆ, ಅದರ ಮಹತ್ವ ಮತ್ತು ಮಣ್ಣು ಪರೀಕ್ಷೆಗೆ ರೈತರು ಅಥವಾ ಕಾಫಿ ಬೆಳೆಗಾರರು ಹೇಗೆ ಸಾಗಬೇಕು, ಕಾಫಿ ಮಂಡಳಿಯಿಂದ ಏನು ಸೌಲಭ್ಯಗಳಿದ್ದಾವೆ, ಇತ್ತೀಚೆಗೆ ಗುಣಿಕೊಪ್ಪದಲ್ಲಿ ಸ್ಥಾಪನೆಗೊಂಡ ಮಣ್ಣು ಆರೋಗ್ಯ ಕೇಂದ್ರ ಅಥವಾ ಮಣ್ಣು ಪರೀಕ್ಷಾ ಕೇಂದ್ರದ ಕುರಿತಂತೆ ಮಾತನಾಡ್ತಿದ್ದಾರೆ. ಮುಖಾರಿಬ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಆತ್ಮೀಯ ಬೆಳೆಗಾರರಿಗೆ ಶುಭ ಮುಂಜಾನೆ. ಈಗ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಸ್ವಲ್ಪ ಉಲ್ಲೇಖ ಮಾಡಬಹುದಾ? ಖಂಡಿತ ಸರ್, ನಾನು ಮುಖಾರಿಬ್ ಡಿಎಸ್. ನಾನು ಬೇಸಿಕಲಿ ವಿಜ್ಞಾನಿ, ಬೇಸಾಯ ಶಾಸ್ತ್ರ. ಇತ್ತೀಚಿನ ದಿನಗಳಲ್ಲಿ ನನಗೆ ಪ್ರಮೋಷನ್ ಆಗಿ ನಾನು ಈಗ ಕಿರಿಯ ಸಂಪರ್ಕ ಅಧಿಕಾರಿಯಾಗಿ ದಕ್ಷಿಣ ಕೊಡಗು ಝೋನ್ ನ ನೋಡ್ತಾ ಇದ್ದೀನಿ. ಆತ್ಮೀಯ ಬೆಳೆಗಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈಗ ಸರಿಯಾದ ಸಮಯ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಮಣ್ಣಿನ ಮಹತ್ವ ಮತ್ತೆ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಈಗ ಏನಾಗಿದೆ ಅಂತಂದ್ರೆ, ಮುಂಚೆ ನಮ್ಮ ಚೆಟ್ಟಳ್ಳಿಯ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ಮಣ್ಣು ಪರೀಕ್ಷೆನ ನಾವು ಮಾಡ್ತಾ ಇದ್ವಿ. ಈಗ ನಮ್ಮ ಈ ದಕ್ಷಿಣ ಕೊಡಗು ಬೆಳೆಗಾರರ ಮನವಿಯ ಮೇರೆಗೆ ಹೊಸ ಮಣ್ಣಿನ ಪ್ರಯೋಗಾಲಯನ ಪ್ರಾರಂಭ ಮಾಡಿದೀವಿ 60 ಹೊಕ್ಲು ಕಾಫಿ ಬೋರ್ಡ್ ಅಲ್ಲಿ. ಇಲ್ಲಿ ಸುಸಜ್ಜಿತವಾದ ಮಣ್ಣು ವಿಜ್ಞಾನ ಪರೀಕ್ಷಾಲಯನ ಆರಂಭ ಮಾಡಿದೀವಿ ಇತ್ತೀಚಿನ ಒಂದು 4-5 ತಿಂಗಳ ಹಿಂಚೆ. ಈಗ ಅನಾಲಿಸಿಸ್ ಎಲ್ಲ ಮಾಡ್ತಾ ಇದೀವಿ. ಈ ದಕ್ಷಿಣ ಕೊಡಗುಗೆ ಯಾವ್ದಾವ್ದು ಬರುತ್ತೆ ಅಂದ್ರೆ, ಸಿದ್ದಾಪುರ ಇರಬಹುದು, ವಿರಾಜಪೇಟೆ, ಗೋಣಿಕೊಪ್ಪ ಮತ್ತೆ ಬಾಳೆಲೆ, 5 ಝೋನ್ ಇದಾವೆ ಇಲ್ಲಿ. 5 ಝೋನ್ ಅಂದ್ರೆ ಇವೆಲ್ಲ ದಕ್ಷಿಣ ಕೊಡಗುಗೆ ಒಳಪಡುತ್ತೆ. ಈ ಎಲ್ಲಾ ದಕ್ಷಿಣ ಕೊಡಗು ಬೆಳೆಗಾರರು ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ಚೆಟ್ಟಳ್ಳಿ ಅಂದ್ರೆ ಅದನ್ನ ನಾವೀಗ ನಾರ್ತ್ ಕೊಡಗುಗೆ ಅಂತ ಮಾಡಿದೀವಿ. ನಾರ್ತ್ ಕೊಡಗು ಬೆಳೆಗಾರರು ಚೆಟ್ಟಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಇದೆ ಆಲ್ರೆಡಿ, ಮುಂಚೆ ತಮಗೆಲ್ಲ ಗೊತ್ತಿದೆ ಅದು. ಈಗ ಈ ದಕ್ಷಿಣ ಕೊಡಗು ಭಾಗದ ಎಲ್ಲಾ ಬೆಳೆಗಾರರು ಇಲ್ಲಿ ಮಣ್ಣು ಪರೀಕ್ಷೆನ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮಣ್ಣು ಪರೀಕ್ಷೆ ಮಾಡಿಸೋ ಸಲುವಾಗಿ ಮಾದರಿಗಳನ್ನ ಕಾಫಿ ಮಂಡಳಿಯ ಸಿಬ್ಬಂದಿನೂ ಕೈ ಜೋಡಿಸಿ ಪಡ್ಕೊಳ್ತದ್ರಿ, ಮತ್ತು ಕಾಫಿ ಬೆಳೆಗಾರರು ಸಹ ತೆಗೆದುಕೊಂಡು ನಿಮ್ಮ ಪ್ರಯೋಗಾಲಯಕ್ಕೆ ಅಥವಾ ಪರೀಕ್ಷಾ ಕೇಂದ್ರಕ್ಕೆ ತರ್ತದ್ರಲ್ವಾ? ಹೌದು ಸರ್. ಈಗ ಏನಾಗಿದೆ ಅಂತಂದ್ರೆ, ನಮ್ಮ ಒಂದು ಸಂಶೋಧನೆ ವಿಭಾಗದಿಂದನು ಈ ದಕ್ಷಿಣ ಕೊಡಗದಲ್ಲಿ ಸರಾಸರಿ 4-4.5 ಸಾವಿರ ಮಣ್ಣಿನ ಮಾದರಿನ ಕಲೆಕ್ಟ್ ಮಾಡ್ತಾ ಇದೀವಿ. ಅದು ನಮ್ಮ ಸ್ಟಡಿ ಪರ್ಪಸ್ ಗೆ ಅಂದ್ರೆ, ನಮ್ಮ ಸಂಶೋಧನೆ ಒಂದು ಭಾಗ ಅದು. ಅದಲ್ಲದೆ ಈಗ ಇಂಡಿವಿಜುವಲ್ ರೈತರು ಅಥವಾ ಪ್ಲಾಂಟರ್ಸ್ ಏನಿದ್ದಾರೆ, ಅವರು ತಮ್ಮ ತಮ್ಮ ಮಣ್ಣನ್ನ ತಾವೂ ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕೆ ಅಂತಂದ್ರೆ, ಇದು ಪೇಡ್ ಅನಾಲಿಸಿಸ್ ಇರುತ್ತೆ. ನಾವ್ ಏನ್ ಕಲೆಕ್ಟ್ ಮಾಡ್ತಾ ಇದೀವಿ ಈಗ ರೈತರ ಹೊಲಗಳಲ್ಲಿ ಹೋಗಿ, ಆ ಸ್ಯಾಂಪಲ್ಸ್ ನಮ್ಮ ರಿಸರ್ಚ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗೆ ಸಂಬಂಧಪಟ್ಟಿದ್ದು. ತಾವು ಅದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಮ್ಮ ಇಂಡಿವಿಜುವಲ್ ತೋಟಗಳದ್ದು ನಿಮ್ಮ ಬ್ಲಾಕ್ ವೈಸ್ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಸುಸಕ್ತವಾದ ಗೊಬ್ಬರಗಳ ಶಿಫಾರಸು ಇರಬಹುದು ಅಥವಾ ಸುಣ್ಣದ ಶಿಫಾರಸನ್ನ ನಿಮ್ಮ ಮನೆ ಬಾಕಿಗೆ ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಈಗ ಒಂದು ಸಣ್ಣ ಗೊಂದಲ ಅಂತ ಅನ್ಸುತ್ತೆ, ತಾವು ಹೇಳುವಾಗ ನಮ್ಮ ಕಾಫಿ ಬೆಳೆಗಾರರು ಅನ್ಕೊಳ್ಬಹುದು, ಏನು ಉಚಿತವಾಗಿ 4,000 ಸ್ಯಾಂಪಲ್ ತೆಗೆದುಕೊಳ್ತಿದ್ದಾರೆ ಮತ್ತೆ ಕಾಫಿ ಬೆಳೆಗಾರರು ತೆಗೆದುಕೊಂಡು ಹೋಗಿದ್ದಕ್ಕೆ ಹಣ ಪಾವತಿ ಮಾಡ್ಬೇಕು ಅನ್ನೋ ತರ, ಏನು ಇದರ ವ್ಯತ್ಯಾಸ ಅಂತ ಅನ್ನೋದನ್ನ ಹೇಳ್ಬೋದು? ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಅಂದ್ರೆ, ಈಗ ಕೊಡಗು ಡಿಸ್ಟ್ರಿಕ್ಟ್ ನಲ್ಲೇ ನಾವು ಮೋರ್ ದನ್ 8,000 ಸ್ಯಾಂಪಲ್ ತೆಗಿತಾ ಇದೀವಿ ಓವರ್ಆಲ್. ಬಟ್ ಅದನ್ನ ದಕ್ಷಿಣ ಕೊಡಗುಗೆ ಬೇರೆ ಮತ್ತೆ ಉತ್ತರ ಕೊಡಗುಗೆ ಬೇರೆ. ಆ ಮಣ್ಣು ಮಾದರಿ ಏನಂತಂದ್ರೆ 4 ಗಿಡಗಳ ಮಧ್ಯೆ ಒಂದು ಸ್ಯಾಂಪಲ್ಲು, ಮತ್ತೆ ಈ ಡ್ರಿಪ್ ಸರ್ಕಲ್ ಅಂತ ನಾವೇನ್ ಹೇಳ್ತೀವಿ ಆ ಡ್ರಿಪ್ ಸರ್ಕಲ್ ಅಲ್ಲಿ ಒಂದ್ ಸ್ಯಾಂಪಲ್ ತೆಗಿತಾ ಇದೀವಿ. ಇದು ಏನಕ್ಕಪ್ಪ ಅಂತಂದ್ರೆ, ಈಗ ನಾವು ಹಾಕುವಂತ ಗೊಬ್ಬರಗಳು ಪೂರಕವಾಗಿ ಗಿಡಗಳಿಗೆ ಸಿಗ್ತಾ ಇದೆಯೋ ಅಥವಾ ಅದರಲ್ಲಿ ಏನಾದ್ರೂ ಗೊಂದಲ ಇದೆ ನಮ್ಗೆ ಏನಂತಂದ್ರೆ, ಈಗ ನಾವು ಹಾಕೋ ಗೊಬ್ಬರ ಡ್ರಿಪ್ ಸರ್ಕಲ್ ಅಲ್ಲಿ ಹಾಕ್ತೀವಿ ನಾವು ಗೊಬ್ಬರಗಳಲ್ಲೆಲ್ಲ, ಮತ್ತೆ 4 ಗಿಡಗಳ ಮಧ್ಯೆನು ಸ್ಯಾಂಪಲ್ ತೆಗಿತೀವಿ. ಇವೆರಡರ ಮಧ್ಯೆ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಸಂಶೋಧನೆಯಿಂದ ಇನ್ನೊಂದ್ಸಲ ರೀಕನ್ಫರ್ಮೇಶನ್ ಮಾಡ್ಕೊಳ್ಲಿಕ್ಕೆ ಈ ಅಧ್ಯಯನ ಮಾಡ್ತಾ ಇದ್ವಿ. ಇದು ಫ್ರೀ ಅನಾಲಿಸಿಸ್, ಬಟ್ ಇದರದ ರಿಪೋರ್ಟ್ ಯಾವುದೇ ಕಾರಣಕ್ಕೂ ಪ್ಲಾಂಟರ್ಸ್ ನಾವು ಕೊಡೋದಿಲ್ಲ, ಇದು R&D ಪರ್ಪಸ್. ಓಹೋಹೋ, ಸಂಶೋಧನೆ ಮತ್ತು ಅಧ್ಯಯನಕ್ಕಾಗಿ ನೀವು ಕಾಫಿ ಮಂಡಳಿ ವತಿಯಿಂದನೇ ಮಾಡ್ತಾ ಇದ್ರಿ, ಮತ್ತೆ ಇದು ಕಾಫಿ ಬೆಳೆಗಾರರ ತೋಟದಿಂದನೇ ಸಂಗ್ರಹಣೆ ಮಾಡ್ತಾ ಇದ್ರಲ್ವಾ? ಹೌದು ಹೌದು. ಇದಕ್ಕೆ ಏನಾಗಿದೆ ಅಂತಂದ್ರೆ, ಉದಾಹರಣೆಗೆ ಒಂದು ಹಳ್ಳಿಯಿಂದ 10-30 ಕಡೆ ನಾವು ತೆಗಿತಾ ಇದೀವಿ. ಇದು ನಮ್ಮ ಅಧ್ಯಯನ ಪರ್ಪಸ್ ಗೆ ಸರ್. ಅದರ ವಿವರಗಳನ್ನ ನೀವು ಕೊಡೋದಿಲ್ಲ ಅನ್ನೋ ತರ ಹೇಳ್ತಾ ಇದ್ರಿ? ಕೊಡೋದಿಲ್ಲ ಅಂತಲ್ಲ, ಅದು ಯಾಕೆ ಅಂತಂದ್ರೆ ಅದು ನಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡೇಟಾದಲ್ಲಿ ಅದು ಸ್ಟೋರ್ ಮಾಡ್ತೀವಿ ನಾವು. ಆದ್ರೂ ವಿವರಗಳು ಅವ್ರಿಗೆ ಸಿಗೋ ತರ ಮಾಡ್ತೀರಾ ಈಗ ನಿಮ್ಮ? ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ, ಉದಾಹರಣೆಗೆ ನನಗೆ ಒಂದು ಮಣ್ಣು ಸ್ಯಾಂಪಲ್ ಸಿದ್ದಾಪುರದಿಂದ ಬಂದ್ರೆ, ಸಿದ್ದಾಪುರದಲ್ಲಿ ನಮಗೆ ಅವೈಲೇಬಲ್ ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್ ಎಷ್ಟಿದೆ, ಪೊಟಾಶ್ ಅಂತ ಓವರ್ ಆಲ್ ಬರ್ಡ್ ವ್ಯೂ ಕೊಡುತ್ತೆ ಅದು. ನಾವು ಕೆಲವು ಝೋನ್ ನಲ್ಲಿ ನಾವು ಚಾರ್ಟ್ಸ್ ಮಾಡ್ತಾ ಇದೀವಿ. ಅಂದ್ರೆ ಒಂದ್ 4-5 ಪ್ಲಾಂಟರ್ಸ್ ಸೇರಿಸ್ಬಿಟ್ಟು ನೀವು ಪೂಲ್ ಮಾಡಿ ತಗೊಳ್ತೀರಿ? ಇಲ್ಲ ಇಲ್ಲ ಸರ್, ಈಗ ಉದಾಹರಣೆಗೆ ನಾನು ಹೇಳ್ಬಿಡ್ತೀನಿ ಏನಂದ್ರೆ, ಒಂದು ಭಾಗ ತಗೋಣ ಉದಾಹರಣೆ ಸಿದ್ದಾಪುರನೋ ಅಥವಾ ಗೋಣಿಕೊಪ್ಪ. ಈ ಗೋಣಿಕೊಪ್ಪದಲ್ಲಿ ನಾವು ಒಂದು 40-50 ಸ್ಯಾಂಪಲ್ ಗಳು ತೆಗಿತೀವಿ. ಆ ಸ್ಯಾಂಪಲ್ ಗಳಲ್ಲಿ ಒಂದು ಸ್ಯಾಂಪಲ್ 4 ಗಿಡಗಳ ಮಧ್ಯದ್ದು, ಇನ್ನೊಂದು ಸ್ಯಾಂಪಲ್ ಅದೇ ತೋಟದಲ್ಲಿ ಮತ್ತೆ ಡ್ರಿಪ್ ಸರ್ಕಲ್ ಇಂದು. ಈ 40-50 ಸ್ಯಾಂಪಲ್ ಒಂದು ವಿಲೇಜ್ ಇಂದ ಏನ್ ತೆಗಿತೀವಿ ಅದು ನಮಗೆ ಒಂದು ರೆಪ್ರೆಸೆಂಟೇಟಿವ್ ಮಾದರಿ ಕೊಡುತ್ತೆ, ಆ ಗೋಣಿಕೊಪ್ಪದಲ್ಲಿ ಏನು ನ್ಯೂನತೆ ಇದೆ, ಏನು ಎಕ್ಸಸ್ ಇದೆ ಅನ್ನೋ ತರ. ಇಟ್ ಇಸ್ ಜನರಲೈಸ್ಡ್. ಅಂದ್ರೆ ವೈಯಕ್ತಿಕವಾಗಿ ಅಥವಾ ಒಬ್ಬೊಬ್ಬರದ್ದು ಅಲ್ಲಿ ಸಿಗುದಿಲ್ಲ. ಎಸ್, ನಾನು ಅದನ್ನ ಕ್ಲಿಯರ್ ಮಾಡ್ತಾರೆ ತಮ್ಗೆ ಏನಂತಂದ್ರೆ, ಈ ಮಾದರಿ ಏನಿದೆ ಇದು ನಾವು ಉದಾಹರಣೆಗೆ ನಾವು ಒಂದು ಝೋನ್ ವೈಸ್ ಮ್ಯಾಪ್ ಮಾಡಿದಾಗ ಎಲ್ಲಿ ಅವೈಲೇಬಲ್ ಫಾಸ್ಫರಸ್ ಜಾಸ್ತಿ ಇದೆ, ಪೊಟಾಶ್ ಜಾಸ್ತಿ ಇದೆ ಅಥವಾ ನೈಟ್ರೋಜನ್ ಅವೈಲೇಬಲ್ ಇದೆ ಅಂತ ನಮ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪರ್ಪಸ್. ಅಂದ್ರೆ ನಮ್ಗೇನಾಗುತ್ತೆ, ಇಲ್ಲಿ ರೆಪ್ರೆಸೆಂಟೇಟಿವ್ ಒಬ್ಬ ರೈತರನೇ ಇರ್ತಾನೆ, ಬಟ್ ಆದ್ರೆ ಆ ರೈತನಿಗೆ ಬೇಕಾದಂತ ಗೊಬ್ಬರಗಳು ಮತ್ತು ಸುಣ್ಣದ ಪ್ರಮಾಣ ಏನಿದೆಯೋ ಆ ಪ್ರಮಾಣನ ಅವರಿಗೆ ಶಿಫಾರಸು ಮಾಡ್ಲಿಕ್ಕೆ ಆ ರಿಪೋರ್ಟ್ ತಗೊಳೋದಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ರೈತನ ಹತ್ರ 4 ಬ್ಲಾಕ್ ಇರುತ್ತೆ, ಆ 4 ಬ್ಲಾಕ್ ಇಂದ ಅವ್ನು 4 ಮಾದರಿ ಕೊಡಬೇಕು, 4 ವಿಧವಾದ ರೆಕಮೆಂಡೇಶನ್ ಕೊಡ್ತೀವಿ. ಇದು ಇಂಡಿವಿಜುವಲಿ ಆಯ್ತು, ನಾವು ಮಾಡ್ತಾ ಇರೋದು ಇದು ಜನರಲೈಸ್ಡ್, ಇದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪರ್ಪಸ್ ಗೆ ಮಾತ್ರ. ಹೌದು, ಅಂದ್ರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ಸಮುದಾಯದ ಅಥವಾ ಒಂದು ಗುಂಪಿನ ಮಾದರಿಯನ್ನ ತೆಗೆದುಕೊಂಡು ಅಲ್ಲಿ. ಖಂಡಿತ ಸರ್. ಹೌದು, ಅದರಲ್ಲೂ ಒಬ್ಬ ರೈತನ ಹತ್ರ ನಾವೇನ್ ಮಾಡ್ತೀವಿ ಅವನ GPS ಲೊಕೇಶನ್ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಹಾಕ್ತೀವಿ, ಮತ್ತೆ ಆ ರೈತನ ಇಂಡಿವಿಜುವಲಿ ಮಾಹಿತಿನೂ ಕಲೆಕ್ಟ್ ಆಗುತ್ತೆ, ಬಟ್ ಅದು ನಮ್ಮ R&D ಪರ್ಪಸ್ಗೋಸ್ಕರ. ಸರಿ ಸರಿ ಸರಿ. ಈಗ ಅದೇ ರೈತ ಸರ್ ನನಗೆ ಅನಾಲಿಸಿಸ್ ಮಾಡಿ ಅದನ್ನ ನನಗೆ ರಿಪೋರ್ಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರದ್ದು ಎಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಹಾಗಾಗ್ಬಿಟ್ಟು ನಾನು ನನ್ನ ಬೆಳೆಗಾರರ ಮಿತ್ರರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ನಿಮ್ಮ ಇಂಡಿವಿಜುವಲ್ ಸಾಯಿಲ್ ಸ್ಯಾಂಪಲ್ ಏನಿದೆಯೋ ಅದನ್ನ ನಮ್ಮ ಮಣ್ಣು ತೆಗೆಯುವ ಮಾದರಿ ತಮ್ಗೆಲ್ಲ ಗೊತ್ತಿದೆ, ಆತರ ನೀವು 4 ಗಿಡಗಳ ಮಧ್ಯ ಮಣ್ಣಿನ ಮಾದರಿ ತೆಗೆದು ಎಕರೆಗೆ ಒಂದು 10-12 ಜನ ತೆಗೆದು ಅದನ್ನೆಲ್ಲ ಪೂಲ್ ಮಾಡಿ ಒಂದು ಸ್ಯಾಂಪಲ್ ಮಾಡಿ ಅದನ್ನ 150 ರೂಪಾಯಿ ದರದಲ್ಲಿ ಒಂದು ಸ್ಯಾಂಪಲ್ ಗೆ ನಾವು ಅನಾಲಿಸಿಸ್ ಮಾಡಿ ನಿಮಗೆ ಮುಂದಿನ ವರ್ಷದ ಗೊಬ್ಬರದ ಪ್ರಮಾಣ ಮತ್ತೆ ಸುಣ್ಣದ ಪ್ರಮಾಣನ ನಾವು ಶಿಫಾರಸು ಮಾಡ್ತೀವಿ. ಸರಿ ಸರಿ ಸರಿ. ಈಗ ಒಂದು ಸಣ್ಣ ಆಲೋಚನೆ ಬಂತು, ಈಗ ನೀವು ಮಣ್ಣು ಮಾದರಿಯನ್ನ ಒಬ್ಬೊಬ್ಬರದ್ದು ತೆಗೆದುಕೊಂಡು ಆಮೇಲೆ ಒಂದು ಸಮುದಾಯದ್ದು ಪೂಲ್ ಮಾಡ್ತೀರಲ್ಲ, ಅಲ್ಲೇ ಪ್ರತ್ಯೇಕ ಮಾಡಿ ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ನೀವು ಅನಲೈಸ್ ಮಾಡಿ ನಮಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ? ಒಳ್ಳೆ ಕ್ವೆಶನ್ ಸರ್ ಇದು. ಬಟ್ ನಾವು ಈ ತರ ಮಾಡ್ಲಿಕ್ಕೆ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಟೈಮ್ ಇಸ್ ವೆರಿ ಶಾರ್ಟ್. ಯಾಕೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಗೊಬ್ಬರ ಕೊಡ್ತಾರೆ ಅಥವಾ ಸುಣ್ಣ, ರೈತರು ಈಗ ಸುಣ್ಣ ಹಾಕ್ಬಿಡ್ತಾರೆ, ಸುಣ್ಣ ಹಾಕಿದ್ರೆ ನಮ್ಮ ಕೆಲಸ ಅಡಿಗೆ ಅಡಚಣೆ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡೋದು ಅದನ್ನ ಮಾಡೋದು. ಹಾಗಾದ್ರೆ ತಾವು ಹೇಳಿದಂಗೆ ಪ್ರತಿಯೊಬ್ಬ ಕಾಫಿ ಬೆಳೆಗಾರರು ವೈಯಕ್ತಿಕವಾಗಿ ಮಣ್ಣು ಮಾದರಿಯನ್ನ ಸಂಗ್ರಹಿಸಿಕೊಂಡು ನಿಮ್ಮ ಪ್ರಯೋಗಾಲಯಕ್ಕೆ ಕೊಡಬೇಕು. ನೂರಕ್ಕೆ ನೂರು ಸತ್ಯ ಸರ್. ಈಗ ಕೊಡಗಿನಲ್ಲಿ ಎಲ್ಲೆಲ್ಲಿ ಮಣ್ಣು ಪರೀಕ್ಷೆಗಾಗಿ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು ತಾವು? ಸರ್, ಈಗ ನೋಡಿ, ಕೊಡಗು ಜಿಲ್ಲೆಯಲ್ಲಿ ಈವನ್ ಕೃಷಿ ಇಲಾಖೆಯಿಂದಾನೂ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪ್ರಯೋಗ ಮಾಡೋ ವ್ಯವಸ್ಥೆ ಇದೆ. ಬಟ್ ನಮಗೂ ಮತ್ತೆ ಅವ್ರಿಗಿರುವಂತ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅವರು ಜನರಲೈಸ್ ರೆಕಮೆಂಡೇಶನ್ ಕೊಡ್ತಾರೆ. ಲೈಕ್ ಅಡಿಕೆ ಇರಬಹುದು ಅಥವಾ ಬೇರೆ ಉಂಡೆ ಮೆಣಸು ಇರಬಹುದು ಅಥವಾ ಕಾಫಿ ಇರಬಹುದು ಅಥವಾ ಬೇರೆ ಏನೇ ವಿವಿಧ ಬೆಳೆಗಳು ಇರಬಹುದು ಅಲ್ಲಿ. ಬಟ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಎಲ್ಲಾ ರೈತ ಮಿತ್ರರಿಗೆ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ನಮ್ಮ ಕಾಫಿ ಮಂಡಳಿಯಲ್ಲಿ ಒಂದು ಸಪರೇಟ್ ಅದಕ್ಕೆ ಅಂತ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅಲ್ಲಿ ನಮ್ಮಲ್ಲಿ ಏನೇನು ಅನಾಲಿಸಿಸ್ ನಾವು ಮಾಡ್ತೀವಿ ಅದನ್ನ ಅದಕ್ಕೆ ಫೀಡ್ ಮಾಡಿದ್ರೆ ರೆಡಿಮೇಡ್ ಅದನ್ನ ತಮಗೆ ಮುಂದಿನ ವರ್ಷದಲ್ಲಿ ತಾವ್ ಏನೇನು ಗೊಬ್ಬರ ಕೊಡಬೇಕು ಅಂತ ಕಾಫಿಗೆ ಅದು ಕೊಡುತ್ತೆ. ಸರಿನೇ ಸರಿನೇ. ನಮ್ಮಲ್ಲಿ ಪೇಟೆಂಟೆಡ್ ಸಾಫ್ಟ್ವೇರ್ ಇದೆ. ಅದಕ್ಕೆ ನಾನು ಕಾಫಿ ಬೆಳೆಗಾರರ ಮಿತ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ತಾವೆಲ್ಲ ನಮ್ಮಲ್ಲಿ ಅನಾಲಿಸಿಸ್ ಮಾಡ್ಕೊಳ್ಳಿ, ನಿಮಗೆ ನಿಖರವಾದ ಒಂದು ಮಾಹಿತಿ ಸಿಗುತ್ತೆ. ಪ್ಲಸ್ ನಿಮಗೆ ಗೊಬ್ಬರದ ಶಿಫಾರಸ್ ಇರ್ಬೋದು, ಸುಣ್ಣದ ಶಿಫಾರಸು ನಾವು ಕೊಡ್ತೀವಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಈಗ ಕೂಡಿಗೆಯಲ್ಲಿರುವ ಕೃಷಿ ಇಲಾಖೆದು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಿಗೆ ಬದಲಾಗಿ ಕಾಫಿ ಮಂಡಳಿಯ ಪ್ರಯೋಗಾಲಯಗಳಲ್ಲಿ ಕಾಫಿ ಬೆಳೆಗಾರರು ಮಣ್ಣು ಪರೀಕ್ಷೆಯನ್ನ ಮಾಡಿಸಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತದ್ರಿ? ಹೌದು ಹೌದು. ಹಾಗಾದ್ರೆ ಚಟ್ಟಳ್ಳಿಯಲ್ಲಿ ಮತ್ತು ಗೋಣಿಕೊಪ್ಪದಲ್ಲಿ ಎರಡು ಕಡೆಗೆ ಇದೆಯಾ? ಈಗ ಕಾಫಿಗೆ ಸಂಬಂಧಪಟ್ಟ ಸಾಫ್ಟ್ವೇರ್ ಅಥವಾ ಕಾಫಿಗೆ ಸಂಬಂಧಪಟ್ಟ ಏನು ಶಿಫಾರಸು ಇದೆ ಅದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎರಡು ಕಡೆ ಮಾತ್ರ ಲಭ್ಯ. ಒಂದು ಉತ್ತರ ಕೊಡಗುಗೆ ಚಟ್ಟಳ್ಳಿ ಕಾಫಿ ಸಂಶೋಧನಾ ಕೇಂದ್ರದಿಂದ, ಮತ್ತೆ ಎರಡನೇದಾಗಿ ಗೋಣಿಕೊಪ್ಪ ಕಾಫಿ ಬೋರ್ಡ್ ಇಂದ. ಇವೆರಡು ಕೊಡಗುಲ್ಲಿ ನಾವು ನಮ್ಮ ಕಾಫಿ ಬೆಳೆಗಾರರಿಗೋಸ್ಕರ ಅಂತಾನೆ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಎರಡು ಎಕ್ಸ್ಕ್ಲೂಸಿವ್ ಲ್ಯಾಬ್ಗಳಿದು. ಸರಿನೇ. ಅಲ್ಲಿ ಸಿಬ್ಬಂದಿ ಇದಾರೆ ಮತ್ತೆ ಯಂತ್ರಗಳಿದಾವೆ, ಸರಿಯಾಗಿ ಒಂದು ಶಿಫಾರಸು ಸಿಗುತ್ತೆ ನಮ್ಮ ಕಾಫಿ ಬೆಳೆಗಾರರಿಗೆ. ನಮ್ಮ ಬೆಳೆಗಾರರು ಇವತ್ತು ನಮಗೆ ಸ್ಯಾಂಪಲ್ ಕೊಟ್ರೆ ವಿತಿನ್ 24 ಅಥವಾ ಮ್ಯಾಕ್ಸಿಮಮ್ 48 ಅವರ್ಸ್ ಅಂದ್ರೆ ಒಂದು ಅಥವಾ ಎರಡು ದಿನಗಳಲ್ಲಿ ನಾವು ಮೊದಲನೇದಾಗಿ ಸುಣ್ಣದ ಪ್ರಮಾಣ ಕೊಟ್ಟು ಬಿಡ್ತೀವಿ. ಗೊಬ್ಬರದ ಏನ್ ಶಿಫಾರಸುಗಳು ಇದಾವೆ ಅದು ಒಂದು 15-20 ದಿನದಲ್ಲಿ ಪೋಸ್ಟ್ ಮುಖಾಂತರ ಮನೆ ಬಾಕಿಗೆ ಬರುತ್ತೆ ಅಥವಾ ವಾಟ್ಸ್ಆಪ್ ಇಲ್ಲವೇ ಮೆಸೇಜ್ ಮೂಲಕ. ವಾಟ್ಸ್ಆಪ್ ಅಲ್ಲೂ ನಾವು ಇಮಿಡಿಯೇಟ್ ಆಗಿ ರಿಪೋರ್ಟ್ ಕಳಿಸಿರ್ತೀವಿ. ಹಾರ್ಡ್ ಕಾಪಿಗಳು ಏನಿದೆ ಅದು ಪೋಸ್ಟ್ ಮುಖಾಂತರ ಮನೆ ಬಾಕಿಗೆ ಬರುತ್ತೆ. 150 ರೂಪಾಯಿ ಹಣ ಪಾವತಿ ಮಾಡಬೇಕು. 150 ರೂಪಾಯಿಯಲ್ಲಿ ಏನೇನಂತಂದ್ರೆ pH ಅಂದ್ರೆ ರಸಸಾರ, ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್, ದೆನ್ ನಮ್ಗೆ ಇಸಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅದಾದ ನಂತರ ಅವೈಲಬಲ್ ಫಾಸ್ಫರಸ್ ಮತ್ತೆ ಅವೈಲಬಲ್ ಪೊಟ್ಯಾಶ್. ಇಷ್ಟು ಅಂಶಗಳನ್ನ ನಾವು ಮಾಡಿ ಮುಂದಿನ ವರ್ಷದ ಶಿಫಾರಸು ಗೊಬ್ಬರಗಳನ್ನ ನಾವು ಕೊಡ್ತೀವಿ. ಲಘು ಪೋಷಕಾಂಶಗಳ ಬಗ್ಗೆ ಬೇಕು ಅಂತಂದ್ರೂ ಮಾಡ್ಕೊಡ್ತೀರಾ? ಹಾ ಸರ್, ಲಘು ಪೋಷಕಾಂಶಗಳನ್ನು ಮಾಡೋ ವ್ಯವಸ್ಥೆ ಇದೆ. ಬಟ್ ಈ ಗೋಣಿಕೊಪ್ಪ ಲ್ಯಾಬ್ ಅಲ್ಲಿ ಸ್ವಲ್ಪ ಲಘು ಪೋಷಕಾಂಶಗಳನ್ನ ನಾವು ಇನ್ನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆರ್ಡರ್ ಮಾಡಿದೀವಿ, ಸ್ವಲ್ಪ ತಡ ಆಗಬಹುದು ಬಟ್ ಇದನ್ನು ನಾವು ಮಾಡಿಕೊಡ್ತೀವಿ. ಚಟ್ಟಳ್ಳಿಯಲ್ಲಿ ಇದೆಯಾ? ಚಟ್ಟಳ್ಳಿ ಇದೆ. ಅದು ಈಗ 150 ರೂಪಾಯಿ ಪ್ಲಸ್ ಇನ್ನು ಅಡಿಷನಲ್ ಕಾಸ್ಟ್ ಆಗುತ್ತೆ ಹೇಗೆ? ಹೌದು ಸರ್, ಈಗ ಮೈಕ್ರೋ ನ್ಯೂಟ್ರಿಯಂಟ್ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ನಮ್ಗೆ 350-75 ರೂಪೀಸ್ ಈ ತರ ಬೇರೆ ಬೇರೆ ರೇಟ್ಸ್ ಇದಾವೆ. ಬರೀ pH ಮಾತ್ರ ಅನಾಲಿಸಿಸ್ ಮಾಡ್ಕೋಬೇಕು ಅಂತಂದ್ರೆ 25 ರೂಪಾಯಿ ಮಾತ್ರ ಚಾರ್ಜ್ ಇದೆ ಸರ್. ಓಹೋ, ಸರಿನೇ. ಅಂದ್ರೆ ಕೆಲವೊಬ್ರು pH ನೋಡ್ಕೊಂಡೆ ಸುಣ್ಣ ಹಾಕೋದು ಅಥವಾ ಬೇರೆ ಪೋಷಕಾಂಶಗಳನ್ನ ಗಮನಿಸೋದು ಇದನ್ನೆಲ್ಲ ಮಾಡ್ಬಿಡ್ತಾರೆ, ಹಾಗಾಗಿ ಅದನ್ನು ಇಲ್ಲ ಸರ್. ಈಗೇನಾಗಿತ್ತು ಅಂತಂದ್ರೆ pH ತುಂಬಾ ಮಹತ್ವ ಇದೆ. ಉದಾಹರಣೆಗೆ ಬಿರುನಾನಿ ಮತ್ತೆ ಈ ಕಡೆ ನಮ್ಮ ಶ್ರೀಮಂಗಲ ಕಡೆ ಮಳೆ ಜಾಸ್ತಿ ಇರುವಂತ ಜಾಗಗಳಲ್ಲಿ ಏನಾಗಿದೆ, 150-300 ಇಂಚ್ವರೆಗೂ ಮಳೆ ಆಗುತ್ತೆ. ಅಲ್ಲಿ ಮಣ್ಣು ಏನಾಗುತ್ತೆ ಅಂತಂದ್ರೆ ತುಂಬಾ ಮಳೆ ಆಗೋದ್ರಿಂದ ಸ್ವಲ್ಪ ಹುಳಿ ಆಗ್ತಾ ಹೋಗುತ್ತೆ. ಮಣ್ಣು ಎಷ್ಟು ಹುಳಿ ಆಗುತ್ತೋ ಅಷ್ಟು pH ಕಡಿಮೆ ಆಯ್ತು ಅಂತ ಅರ್ಥ. ನಾವು pH ನ ಸರಿ ಮಾಡ್ಕೋಬೇಕು ಮೊದಲನೇದಾಗಿ. ಯಾಕೆ ಅಂತಂದ್ರೆ ತಮ್ಗೆ ಮಾಹಿತಿಗೋಸ್ಕರ, ಈ pH ಅನ್ನೋದು ಸರಿ ಇರ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನೇ ಪೋಷಕಾಂಶಗಳನ್ನ ಗಿಡಗೆ ಒದಗಿಸಿದ್ರು ಗಿಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ. ಪೂರಕವಾದ ವಾತಾವರಣ ನಾವು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ pH ನ ಸರಿ ಮಾಡ್ಕೋಬೇಕು. ಸಾಧ್ಯವಾದ್ರೆ ಪ್ರತಿ ವರ್ಷ ಅಟ್ಲೀಸ್ಟ್ pH ನೋಡ್ಕೋಬೇಕು. ಉದಾಹರಣೆಗೆ 5 ಅಥವಾ 5.5-4 ಪ್ರಾರಂಭ ಆಗುತ್ತೆ, ತುಂಬಾ ಹುಳಿ ಹುಳಿ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾಫಿಗೆ ಉತ್ತಮವಾದ pH ಅಂತಂದ್ರೆ 6.2, ಅಟ್ಲೀಸ್ಟ್ 6 ಮೇಲೆ ಇದ್ರೆ pH ಸರಿ ಇದೆ ಅಂತ. ನಾವು ಏನೇ ಗೊಬ್ಬರಗಳನ್ನ ಅಥವಾ ಏನೇ ಪೋಷಕಾಂಶಗಳನ್ನ ಗಿಡಕ್ಕೆ ಕೊಟ್ರೆ ಆ ಗಿಡ ಅದನ್ನ ತಗೊಳ್ಳೋ ಶಕ್ತಿ ಇರುತ್ತೆ ಅದರಲ್ಲಿ. pH ಪೇಪರ್ಗಳು ಅಥವಾ pH ಮೀಟರ್ಗಳನ್ನು ಕೆಲವೊಬ್ರು ಇಟ್ಕೊಂಡಿದಾರಲ್ವಾ, ಅದರಿಂದ ಇಟ್ಕೊಂಡಿದ್ದಾರೆ. ಬಟ್ ನಾನ್ ಹೇಳೋದೇನಂತಂದ್ರೆ ಅವೆಲ್ಲ ಇನ್ಸ್ಟೆಂಟ್ ಸರ್, ಅದು ಇನ್ಸ್ಟೆಂಟ್ ಅಲ್ಲಿ ನಿಖರವಾದ ಮಾಹಿತಿಗಳು ಗೊತ್ತಾಗುತ್ತೆ. ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ವ್ಯತ್ಯಾಸ ಬರುತ್ತೆ. ಅದಕ್ಕೆ pH ಅನ್ನೋದು ನಾವು 25 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೀವಿ ಸರ್. ನನಗೆ ಗೊಬ್ಬರ ಶಿಫಾರಸುಗಳು ಅದೆಲ್ಲ ಬೇಡ ಸದ್ಯಕ್ಕೆ, ನನಗೆ pH ಮಾತ್ರ ಬೇಕು ಅಂತ ಒಬ್ಬ ಬೆಳೆಗಾರ ಮಿತ್ರ ನಮಗೆ ತಂದು ಕೊಟ್ರೆ ನಾವು ಅವ್ರ ಹತ್ರ ಚಾರ್ಜ್ ಮಾಡೋದು ಬರೀ 25 ರೂಪಾಯಿ ಮಾತ್ರ. 25 ರೂಪಾಯಲ್ಲಿ ನಿಖರವಾದ ಪಿಎಚ್ ಗೊತ್ತಾಗುತ್ತೆ. ಮತ್ತೆ ಸುಣ್ಣದಲ್ಲಿ ಎರಡ್ ತರ ಇದೆ, ಒಂದು ಕೃಷಿ ಸುಣ್ಣ ಅಗ್ರಿಕಲ್ಚರ್ ಲೈಮ್ ಅಂತ ಏನ್ ಹೇಳ್ತೀವಿ, ಮತ್ತೆ ಇನ್ನೊಂದು ಡೋಲಮೈಟ್. ಈ ಕೃಷಿ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾತ್ರ ಇರುತ್ತೆ. ಡೋಲಮೈಟ್ ನಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕಾರ್ಬೋನೇಟ್ ಎರಡು ಇರುತ್ತವೆ. ಅದಕ್ಕೆ ನಾವು ರೈತರಿಗೆ ಏನು ಶಿಫಾರಸು ಮಾಡ್ತೀವಿ ಅಂತಂದ್ರೆ, ಪಿಎಚ್ ನ ಮೇಲೆ ಅವ್ರು ಈ ವರ್ಷ ಡೋಲಮೈಟ್ ಹಾಕ್ಬೇಕು ಅಥವಾ ಕೃಷಿ ಸುಣ್ಣ ಹಾಕ್ಬೇಕು ಅನ್ನೋದನ್ನ ನಾವು ರೈತರಿಗೆ ಮಾಹಿತಿನ ಕೊಡ್ತೀವಿ. ಸರಿನೇ ಸರಿನೇ. ಬಹಳಷ್ಟು ಜನಗಳಿಗೆ ಮಣ್ಣು ಪರೀಕ್ಷೆ ಮಾದರಿಗಳನ್ನ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಿದೆ, ಆದ್ರೂ ಒಂದ್ ಸ್ವಲ್ಪ ಸಲಹೆ ಕೊಡ್ಬೋದಾ ತಾವು? ಖಂಡಿತ ಸರ್. ಈಗ ಅರೇಬಿಕಾ ತೋಟ ಇರಬಹುದು ಅಥವಾ ರೊಬಸ್ಟಾ ತೋಟ ಇರಬಹುದು, ಮೊದಲನೇದಾಗಿ ಈ ವರ್ಷದ ಬೆಳೆ ಕಂಪ್ಲೀಟ್ ಹಾರ್ವೆಸ್ಟ್ ಆಗಿರಬೇಕು. ಅದಾದ ನಂತರ ಯಾವುದೇ ತರ ಈ ಸುಣ್ಣ ಅಥವಾ ಈ ಗೊಬ್ಬರಗಳನ್ನ ಹಾಕಿರಬಾರದು. ಪ್ರಿಫರಬಲಿ ಇದು ಈ ಜನವರಿ ಮತ್ತೆ ಫೆಬ್ರವರಿ ಮಂತ್ ಏನಿದೆ ಇದು ಸರಿಯಾದ ಸಮಯ ಮಣ್ಣಿನ ಮಾದರಿ ಕಲೆಕ್ಟ್ ಮಾಡ್ಲಿಕ್ಕೆ. ಮಣ್ಣಿನಲ್ಲಿ ಹಸಿ ಇರಬಾರ್ದು, ಮಳೆ ಬಂದಿದ್ರೆ ಇಮಿಡಿಯೇಟ್ ನಾವು ಸ್ಯಾಂಪಲ್ ತೆಗಿಬಾರ್ದು, ಇದು ಗೊತ್ತಿರಬೇಕು. ಇದಾದ ನಂತರದಲ್ಲಿ ಈಗ ಹಾರ್ವೆಸ್ಟ್ ಆಗಿದೆ ಅಥವಾ ಆಗ್ತಾ ಇದೆ ಮುಗಿತಾ ಬಂದಿದೆ ಆದ್ರೂ ತೆಗಿಬಹುದು. ಕಂಡೀಷನ್ ಏನಪ್ಪಾ ಅಂದ್ರೆ ಯಾವುದೇ ತರ ಗೊಬ್ಬರ ಅಥವಾ ಸುಣ್ಣ ಹಾಕಿದ್ರೆ ಆ ಪ್ಲಾಟಿಯಿಂದ ತೆಗಿಯಕ್ಕೆ ಅವಕಾಶ ಇಲ್ಲ. ಈ ಕೆಲಸನ ನಾವು ಸುಣ್ಣ ಹಾಕಕ್ಕಿಂತ ಮುಂಚೆ ಮಾಡಬೇಕು. ಅದಕ್ಕೆ ನಾನು ಈಗ ರೈತ ಮಿತ್ರರಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಇದು ಸರಿಯಾದ ಸಮಯ ಸುಣ್ಣ ಹಾಕಿ ಪ್ರಾರಂಭ ಮಾಡೋ ಸಮಯ ಈಗ. ಅದಕ್ಕೆ ಸುಣ್ಣ ಹಾಕಕ್ಕಿಂತ ಮುಂಚೆ ದಯವಿಟ್ಟು ಮಾದರಿಯನ್ನು ತೆಗೆದ್ಬಿಟ್ಟು ನಮ್ಗೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಮಣ್ಣಿನ ಮಾದರಿ ತೆಗೆಯೋದ್ರ ಬಗ್ಗೆ ಹೇಳೋದಾದ್ರೆ, ನಾಲ್ಕು ಗಿಡಗಳ ಮಧ್ಯ ಯಾವ್ದೇ ಸ್ಪೇಸಿಂಗ್ ಇರ್ಲಿ, ಅರೇಬಿಕಾ ಇರ್ಲಿ ಅಥವಾ ರೊಬಸ್ತ 8 ಅಡಿ 9 ಅಡಿ 10 ಅಡಿ ಅಷ್ಟೇ ಇರ್ಲಿ, ಈ ನಾಲ್ಕು ಗಿಡಗಳ ಮಧ್ಯದ ಭಾಗದಲ್ಲಿ ಒಂದು 9 ಇಂಚಿನ ಗುಂಡಿ ವಿ ಆಕಾರದಲ್ಲಿ ತೆಗಿಬೇಕು. ಮಮ್ಟಿ ಅಥವಾ ಸ್ಪೇಡ್ ಅಂತ ಏನ್ ಹೇಳ್ತೀವಿ, ತಮ್ಗೆ ಏನು ಉಪಕರಣಗಳು ಸಿಗುತ್ತೆ ಅದ್ರ ಮೇಲೆ 9 ರಿಂದ 12 ಇಂಚ್ ವರೆಗೂ ತಗೋರು ಉತ್ತಮನೆ. ಒಂದು ಬಾವಿ ತರ ತೆಗಿಬೇಕು. ಆ ಬಾವಿ ತರ ತೆಗೆದಾದ್ಮೇಲೆ ಒಂದು ಗೋಡೆ ಫಾರ್ಮ್ ಆಗುತ್ತೆ ಅಲ್ಲಿ. ಆ ಗೋಡೆಯ ಮಣ್ಣನ್ನ ಮೇಲ್ಭಾಗದಿಂದ ಕೆಳಭಾಗ ಪದರವಾಗಿ ತೆಗಿಬೇಕು, ಕೇಕ್ ತರ. ಈ ಮಾದರಿನ ಕಲೆಕ್ಟ್ ಮಾಡಬೇಕು. ಇದೇ ತರ ಪಟ್ಟೆಗಳು ಬೇರೆ ಬೇರೆ ಇದ್ರೆ ಆ ಪಟ್ಟೆ ವೈಸ್ ಒಂದು ಪಟ್ಟೆಯಲ್ಲಿ ಸರಾಸರಿ ಒಂದು 8-10 ಕಡೆಯಿಂದ ಸ್ಯಾಂಪಲ್ ನ ತೆಗಿಬೇಕಾಗುತ್ತೆ. ಅದೆಲ್ಲ ಕೂಡಿಸ್ಬಿಟ್ಟು ಒಂದು ಕೇಕ್ ಆಕಾರದಲ್ಲಿ ತಾವು ಮಾಡಿ ಅದನ್ನ 4 ಭಾಗಗಳನ್ನ ಮಾಡಿ ವಿರುದ್ಧ ಭಾಗಗಳನ್ನ ತೆಗಿಬೇಕು. ಉದಾಹರಣೆಗೆ ಜಗದಿಂದ 10 ಕೆಜಿ ಮಣ್ಣು ತೆಗೆದಿದ್ರೆ ಅದು ಮೊದಲನೇದಾಗಿ 5 ಕೆಜಿ ಆಗುತ್ತೆ, ಎರಡನೇದಾಗಿ 2.5 ಕೆಜಿ ಆಗುತ್ತೆ, ಮೂರನೇದಾಗಿ ಅದು 1.5 ಕೆಜಿ ಆಗುತ್ತೆ. ನಮ್ಗೆ 1 ರಿಂದ 1.5 ಕೆಜಿ ಮಣ್ಣಷ್ಟು ಸಾಕು. ಇದರಲ್ಲಿರುವಂತ ಕಲ್ಲು ಮಣ್ಣು ಅದೇನು ಕಸ ಕಡ್ಡಿ ಇದೆಲ್ಲ ಏನಿದೆ ಅದನ್ನೆಲ್ಲ ತೆಗಿಬೇಕು. ಮಣ್ಣು ಮಾದರಿ ತೆಗಿಬೇಕಾದ್ರೆ ಮೇಲ್ಪದರ ಸ್ವಲ್ಪ ಏನಿರುತ್ತೆ ಈ ದರಗು ಅದೆಲ್ಲ ಎಲೆ ಬಿದ್ದಿರುತ್ತಲ್ಲ, ಸೊ ಅದನ್ನ ಪಕ್ಕಕ್ಕೆ ಸರಿಸಿ ಸಾಯಿಲ್ ಪ್ರೊಫೈಲ್ ನ ತೆಗಿಬೇಕಾಗುತ್ತೆ. ಈಗೇನಂದ್ರೆ ಉದಾಹರಣೆಗೆ ನಾನು ಒಬ್ಬ ರೈತ, ಉದಾಹರಣೆ ನಮ್ಮಲ್ಲಿ ನಾವು ಹೆಸರು ಕೊಟ್ಕೊಂಡಿರ್ತೀವಿ ಪಟ್ಟೆ ವೈಸ್, ಈ ಪಟ್ಟೆ ಆ ಪಟ್ಟೆ ಅಥವಾ ಸಿ ಪಟ್ಟೆ ಡಿ ಪಟ್ಟೆ ಅಂತ ಹೇಳಿ, ಸೊ ಅಥವಾ ಅವ್ರು ನಮ್ಮ ಲೋಕಲ್ ಹೆಸರುಗಳನ್ನ ಕೊಟ್ಕೊಂಡಿರ್ತಾರೆ. ಏನಾಗುತ್ತೆ ಅಂತಂದ್ರೆ ಈ ಪಟ್ಟೆ ವೈಸ್ ಗೊಬ್ಬರದ ಶಿಫಾರಸು ಬೇರೆ ಬೇರೆ ಆಗುತ್ತೆ. ಸೊ ಅದಕ್ಕೆ ನಾನು ರೈತ ಬಾಂಧವರಲ್ಲಿ ಏನು ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ, ಎಲ್ಲಾ ಮಣ್ಣು ಒಂದೇ ಅಲ್ಲ. ಹಾಗಾಗ್ಬಿಟ್ಟು ನೀವು ಒಂದು ಪಟ್ಟೆಯಲ್ಲಿ ಒಂದು 8-10 ಜಾಗ ತೆಗೆದು ಅದು ಒಂದು ಮಾದರಿ, ಇನ್ನೊಂದು ಪಟ್ಟೆಯಲ್ಲಿ ಒಂದು 8-10 ಜಾಗ ತೆಗೆದು ಅದು ಎರಡನೇ ಮಾದರಿ, ಮತ್ತೆ ಮೂರನೇದು ನಾಲ್ಕನೇದು. ಅಲ್ಲಿಗೆ ನಿಮ್ಮ ಒಬ್ಬ ರೈತನ ಹತ್ರ 4 ಪಟ್ಟೆ ಇದ್ರೆ ಅವು 4 ಸ್ಯಾಂಪಲ್ ಆಗುತ್ತೆ. ಸರಿನೇ ಸರಿನೇ. ಆ 4 ಸ್ಯಾಂಪಲ್ ಗಳನ್ನ ಅನಾಲಿಸಿಸ್ ಮಾಡ್ಕೋಬೇಕು. ನಾವು ಶಿಫಾರಸನ್ನು ಈ 4ಕ್ಕೂ ಬೇರೆ ಬೇರೆ ಕೊಡ್ತೀವಿ, ಯಾಕೆ ಅಂದ್ರೆ ಮಣ್ಣಿನ ರಚನೆ ಮತ್ತೆ ಮಣ್ಣಿನಲ್ಲಿ ಅವೈಲಬಲ್ ಏನ್ ಫಾಸ್ಫರಸ್ ಮತ್ತೆ ಪೊಟ್ಯಾಸಿಯಂ ಇರುತ್ತೆ ಇದು ನಿಮಗೆ ಪದರದ ಮೇಲೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ತಾವೇನು ಒಂದು ಮನಸ್ಸಲ್ಲಿ ಇಟ್ಕೋಬೇಕು ಅಂತಂದ್ರೆ, ನೀವೇನು ಈ ಗುಂಡಿ ಹೊಡಿತೀರ 9 ಇಂಚ್ ಅಥವಾ 12 ಇಂಚಿಂದು, ಈ ಗುಂಡಿ ತೆಗಿಬೇಕಾದ್ರೆ ತಮಗೆ ಆ ಮಣ್ಣಿನ ಪದರ ಗೊತ್ತಾಗುತ್ತೆ. ಸೊ ಮಣ್ಣಿನ ಪದರ ಇವನ್ ಮೆತ್ತ ಬಂದ್ರೆ ಆ ಮಾದರಿನ ಬೇರೆ ಮಾಡ್ಬೇಕು. ವಿತಿನ್ ಒಂದ್ ಪಟ್ಟೆಯಲ್ಲೂ ನಿಮ್ಗೆ 2 ಮಾದರಿ ಆಗ್ಬಹುದು, ಅಥವಾ 10 ಎಕರೆ ಅಥವಾ 5 ಎಕರೆ ಪಟ್ಟೆಯಲ್ಲೂ ಒಂದೇ ಇರಬಹುದು ಮಣ್ಣು. ಒಂದೇ ತರ ಇದ್ರೆ ಒಂದ್ ಮಾದರಿ ಸಾಕು. ಕರೆಕ್ಟ್ ಸರ್. ಸ್ವಲ್ಪ ಬೇರೆ ಬೇರೆ ಇತ್ತಂದ್ರೆ 2 ಅಥವಾ 3 ಏನಾಗುತ್ತೆ ಮೇಲ್ಗಡೆಯಿಂದ ನೋಡ್ಲಿಕ್ಕೆ ಗೊತ್ತಾಗೋದಿಲ್ಲ. ನಿಮ್ದು 9 ಇಂಚಿಂದು ಏನು ವಿ ಆಕಾರದಲ್ಲಿ ಅಥವಾ ಇವನ್ ರಿಂಗ್ ಆಕಾರದಲ್ಲಿ ಏನ್ ಗುಂಡಿ ತೆಗಿತೀರಾ, ಅಲ್ಲಿ ನೀವು ನೋಡಿದ್ರೆ ಈ ಮಾಹಿತಿ ಗೊತ್ತಾಗುತ್ತೆ. ಅದರ ಆಧಾರದಲ್ಲಿ ಸ್ಯಾಂಪಲ್ಸ್ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೇನಪ್ಪಾ ಅಂತಂದ್ರೆ, ಈ ಪದರ ವ್ಯತ್ಯಾಸ ಬಂದ್ರೆ ಆ ಮಣ್ಣು ಮತ್ತೆ ಬೇರೆ ಮಣ್ಣನ್ನು ದಯವಿಟ್ಟು ಕೂಡಿಸ್ಬೇಡಿ. ಅದನ್ನೇ ಬೇರೆ ಮಾಡಿ ಅಲ್ಲಿಗೆ ಅದೊಂದು ಸ್ಯಾಂಪಲ್ ಆಯ್ತು, ಅದೇ ಪಟ್ಟೆಯಲ್ಲಿ ಇನ್ನೊಂದು ನಾಲ್ಕೈದು ಕಡೆ ತೆಗೆದಾಗ ಅದೊಂದು ಸ್ಯಾಂಪಲ್ ಆಯ್ತು. ಅವಾಗ ಏನಾಗುತ್ತೆ, ನಂಬರ್ ಆಫ್ ಸ್ಯಾಂಪಲ್ಸ್ ಜಾಸ್ತಿ ಆಗುತ್ತೆ ಮತ್ತೆ ನಿಖರವಾದ ನಿಮ್ಮ ಮಾಹಿತಿ ಸಿಗುತ್ತೆ. ಮಣ್ಣು ಮಾದರಿಯನ್ನ ತೆಗೆದ ಬಳಿಕ ಅದನ್ನ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನಿಮ್ಮಲ್ಲಿ ತರಬೇಕಲ್ವಾ? ಹೌದು. ಅದು ಸ್ವಲ್ಪ ಏನಾದ್ರೂ ಹಸಿ ಇದ್ರೆ ಅಥವಾ ಈ ಬ್ಲಾಸಮ್ ಇರಿಗೇಷನ್ ಕೊಟ್ಟಿರ್ತಾರೆ, ಮಳೆ ಬಂದಿದ್ರೆ ಸ್ವಲ್ಪ ನಾವು ಗುಂಡಿ ತೆಗೆದಾಗ ಒಳಗಡೆ ಮಣ್ಣು ಸ್ವಲ್ಪ ಹಸಿ ಸಿಗುತ್ತೆ. ಆತರ ಮಣ್ಣು ತೆಗೆದಾಗ ತಮಗೆ ಗೊತ್ತಾಗುತ್ತೆ ಅದು ಏನಾದ್ರು ಸ್ವಲ್ಪ ಹಸಿ ಕಂಡ್ರೆ ಇಮಿಡಿಯೇಟ್ ಆಗಿ ತಾವು ಅದನ್ನ ಬಿಸಿಲಲ್ಲಿ ಡೈರೆಕ್ಟ್ ಆಗಿ ಒಣಗಿಸೋದು ಬೇಡ. ಅದನ್ನ ನೀವು ನೆರಳಲ್ಲಿ ಸ್ವಲ್ಪ ಒಂದು ನ್ಯೂಸ್ ಪೇಪರ್ ಈ ತರ ಏನಾದ್ರು ಹಾಕಿ ಒಂದ್ ಅಥವಾ ಎರಡು ದಿನ ಗಾಳಿಗೆ ಒಣಗಿಸ್ಬಿಟ್ಟು ಆಮೇಲೆ ಆ ಮಣ್ಣು ಮಾದರಿನ ತಂದು ನಮ್ಮ ಪ್ರಯೋಗಾಲಯದಲ್ಲಿ ಒಂದು ಇನ್ಫಾರ್ಮೇಶನ್ ಶೀಟ್ ಅಂತ ಕೊಡ್ತೀವಿ. ಆ ಇನ್ಫಾರ್ಮೇಶನ್ ಶೀಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಆ ರೈತನ ಹೆಸರು, ಅವ್ರ ತಂದೆ ಹೆಸರು ಅಥವಾ ಸರ್ವೆ ನಂಬರು, ಮತ್ತೆ ಅವ್ರದ ಡಿಟೇಲ್ ಪೋಸ್ಟಲ್ ಅಡ್ರೆಸ್ ಅಲಾಂಗ್ ವಿತ್ ಕಾಂಟ್ಯಾಕ್ಟ್ ನಂಬರ್, ಮತ್ತೆ ಯಾವ ಗಿಡಗಳು ಉದಾಹರಣೆ ಅರಬಿಕಾನೋ ರೋಬಸ್ಟಾನೋ ಯಾವ ತಳಿ ಮತ್ತೆ ಎಷ್ಟು ವರ್ಷದ್ದು ಅಪ್ರಾಕ್ಸಿಮೇಟ್ ಗಿಡಗಳಿದಾವೆ, ಈ ಕೆಲವು ಮಾಹಿತಿಗಳನ್ನ ತಾವು ಕೊಡಬೇಕಾಗುತ್ತೆ. ಆ ಇನ್ಫಾರ್ಮೇಶನ್ ಶೀಟ್ ಅಲ್ಲಿ ತಾವೆಲ್ಲ ಬರೆದು ಅದನ್ನ ನಮಗೆ ಕೊಟ್ರೆ ನಾವು ಆ ಸ್ಯಾಂಪಲ್ ನ ರಿಸೀವ್ ಮಾಡಿಕೊಂಡು ನಿಮಗೆ ಒಂದು ಎರಡು ದಿನದಲ್ಲಿ ನಿಮಗೆ ನಾವು ಲೈಮ್ ರೆಕಮೆಂಡೇಶನ್ ನ ಈ ವಾಟ್ಸ್ಆಪ್ ಮುಖಾಂತರ ಈ ನೀವು ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಗೆ ನಾವು ಕಳಿಸಿಬಿಡ್ತೀವಿ. ಅದಾದ ನಂತರದಲ್ಲಿ ಒಂದು 15-20 ದಿವಸ ಅದರಲ್ಲಿ ನಾವು ಸಾಧ್ಯವಾದಷ್ಟು ಬೇಗನೆ ನಮ್ಗೆ ಈ ಗೊಬ್ಬರದ ಶಿಫಾರಸು ಏನಿರುತ್ತೆ, ಕೆಲವರು ಏನಾಗಿದೆ ಎರಡು ಸ್ಪ್ಲಿಟ್ ಅಲ್ಲಿ ಗೊಬ್ಬರ ಹಾಕ್ತಾರೆ, ಕೆಲವರು ಮೂರು ಸ್ಪ್ಲಿಟ್ ಅಲ್ಲಿ ಹಾಕ್ತಾರೆ. ನಾವು ನಿಮ್ಮ ಮಾಹಿತಿನ ಪಡ್ಕೊಂಡು ನಿಮ್ಮ ಕನ್ವೀನಿಯಂಟ್ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತ ಗೊಬ್ಬರಗಳು ಏನಿರುತ್ತೆ ಅದು ಪೋಸ್ಟ್ ಬ್ಲಾಸಮ್ ಇರಬಹುದು, ದೆನ್ ಪ್ರೀ ಮಾನ್ಸೂನ್ ಇರಬಹುದು, ಮತ್ತೆ ಪೋಸ್ಟ್ ಮಾನ್ಸೂನ್, ಈ ತರ ನಾವು ಬೇರೆ ಬೇರೆ ವಿಧಗಳಲ್ಲಿ ನೀವು ಯಾವ್ಯಾವ ಗೊಬ್ಬರಗಳನ್ನ ಎಷ್ಟೆಷ್ಟು ಹಾಕಬೇಕು ಮತ್ತೆ ಏನು ಅಂತ ಹೇಳಿ ಎಲ್ಲ ನಿಖರವಾದ ಮಾಹಿತಿ ನಿಮ್ಮ ರಿಪೋರ್ಟ್ ಅಲ್ಲಿ ನಾವು ಕೊಟ್ಟಿರ್ತೀವಿ. ತಾವು ಆ ರಿಪೋರ್ಟ್ ನೋಡಿಕೊಂಡು ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಡೈರೆಕ್ಟ್ ಆಗಿ ಈ ಬ್ಯಾಗ್ಸ್ ಅಲ್ಲಿ ತಂದು ತಾವು ಅದನ್ನ ಹಾಕ್ಬೇಕು ಅಂತ ನಾವು ಅನ್ಸ್ಕೊಳ್ತೀವಿ. ಪ್ಲಾಸ್ಟಿಕ್ ಕವರ್ ಗಳಲ್ಲಿ ತರೋದಕ್ಕಿಂತ ಬಟ್ಟೆ ಚೀಲದಲ್ಲಿ ತಂದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ? ಮಣ್ಣನ್ನ ತುಂಬಾ ಉತ್ತಮ ಸರ್. ಏನಂತಂದ್ರೆ ಈಗ ನಾವು ಮಣ್ಣು ಮಾದರಿ ಏನು ಪರೀಕ್ಷೆ ಮಾಡ್ಲಿಕ್ಕೆ ತೆಗೆದಿರ್ತೀವಿ, ಕೆಲವರು ಅರ್ಜೆಂಟಿಗೆ ಏನು ಸಿಗ್ಲಿಲ್ಲ ಅಂದ್ರೆ ಆ ಗೊಬ್ಬರದ ಚೀಲಗಳು ಅವ್ರಿಗೆ ಏನು ಪ್ಲಾಸ್ಟಿಕ್ ಏನು ಸಿಗುತ್ತೆ ಅದ್ರ ತಂದ್ಬಿಡ್ತಾರೆ, ಬಟ್ ಅದು ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂದ್ರೆ ಈ ಉದಾಹರಣೆಗೆ ಹೀಗೆ ಆಯ್ತು, ಒಂದು ಎರಡು ಸ್ಯಾಂಪಲ್ಸ್ ನಾವು ಬಂದಾಗ ನೋಡಿದ್ವಿ, ಬಟ್ ಅದನ್ನ ಅನಾಲಿಸಿಸ್ ಮಾಡಿದಾಗ ಏನಾಯ್ತು ಅಂತಂದ್ರೆ ನಮ್ಗೆ ಹೈ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಬಂತು. ಯಾಕೆ ಅಂತಂದ್ರೆ ಅದು ಗೊಬ್ಬರದ ಚೀಲದಲ್ಲಿರೋಂತ ಆ ಗೊಬ್ಬರದ ಅಂಶನು ಅದ್ರಲ್ಲಿ ಕೂಡ್ಕೊಳುತ್ತೆ. ಅವಾಗ ನಮಗೆ ಅದು ತಪ್ಪು ಮಾಹಿತಿ ಕೊಡುತ್ತೆ. ಸೊ ಅದರಿಂದ ನಾಕೊಳ್ತೀವಿ, ಓ ನಿಮ್ಮಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ, ಹಾಗಾಗ್ಬಿಟ್ಟು ನೀವು ಫಾಸ್ಫರಸ್ ಕಡಿಮೆ ಹಾಕಿ ಅನ್ನೋ ತರ ನಾವು ರಿಪೋರ್ಟ್ ಕೊಡುವಂತ ಸಾಧ್ಯತೆ ಇರ್ತಾವೆ. ಸೊ ಬಟ್ ಅನ್ಫಾರ್ಚುನೇಟ್ಲಿ ಅದ್ರಲ್ಲಿ ಫಾಸ್ಫರಸ್ ಜಾಸ್ತಿ ಇರೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಮಣ್ಣಲ್ಲಿ ಕಡಿಮೆ ಇರಬಹುದು, ಬಟ್ ನೀವು ಉಪಯೋಗ ಮಾಡಿರುವಂತ ಚೀಲದಿಂದ ಆ ಅಂಶ ಬಂದಿರತ್ತೆ. ಅದಕ್ಕೆ ಉತ್ತಮವಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲ ನೀಟಾಗಿ ಕ್ಲೀನ್ ಇರೋಂತ ಬಟ್ಟೆ ಬ್ಯಾಗು ಅಥವಾ ಪ್ಲಾಸ್ಟಿಕ್ ಇದ್ರೂ ಪರವಾಗಿಲ್ಲ, ಬಟ್ ಆದ್ರೆ ಅದು ನಮ್ಗೆ ಯಾವ್ದೇ ತರ ಅಂಶಗಳನ್ನ ಬಿಡಬಾರದು. ಶುಚಿಯಾದ ಪ್ಲಾಸ್ಟಿಕ್ ಚೀಲದಲ್ಲಿ ತಂದ್ರೆ ತೊಂದ್ರೆ ಇಲ್ಲ ಸರ್. ಅದನ್ನ ನಾವು ಆ ಸ್ಯಾಂಪಲ್ ಬಂದ ತಕ್ಷಣನೆ ನಾವು ಅದನ್ನ ಮತ್ತೆ ಅದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ನಮ್ಮ ಅನಾಲಿಸಿಸ್ ಗೆ ಬೇಕಾದಂತ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದಿನ ಟೈಮ್ ಬೇಕಾಗುತ್ತೆ. ಅದಾದ ತದನಂತರದಲ್ಲಿ ಎರಡನೇ ದಿನದಲ್ಲಿ ನಾವು ನಮಗೆ PH ನ ಮಾಡಿಬಿಟ್ಟು ಅವ್ರದ್ದೇನು ವಾಟ್ಸ್ಆಪ್ ನಂಬರ್ ಏನ್ ಕೊಟ್ಟಿರ್ತಾರೆ ಅಥವಾ ದೂರವಾಣಿ ಸಂಖ್ಯೆ ಕೊಟ್ಟಿರ್ತಾರೆ, ಅಲ್ಲಿಗೆ ನಾವು ಸಾಧ್ಯವಾದಷ್ಟು ಬೇಗ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಫೆಬ್ರವರಿ ಅಂತ್ಯದವರೆಗೂ ತೆಗಿಬಹುದಾ ಅಥವಾ ಮಾರ್ಚ್ ನಲ್ಲೂ ಮಾಡ್ಕೋಬಹುದಾ, ಹೇಗಂತೀರಿ ಸರ್? ಈಗೇನ್ ಗೊತ್ತಾ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷದ ಸಿಚುಯೇಷನ್ ಸ್ವಲ್ಪ ಕ್ರಿಟಿಕಲ್ ಇದೆ. ಸೊ ಯಾಕೆ ಅಂತಂದ್ರೆ ಈಗ ನಮ್ಗೇನು ಒಂದು ಮಳೆ ಬಂದೋಯ್ತು ಮೊನ್ನೆ 25 ಜನವರಿಗೆ. ಸೊ ಅವಾಗ ಏನಾಗಿದೆ, ಕೆಲವ್ರದೆಲ್ಲ ಬ್ಲಾಸಮ್ ಆಗೋಗಿದೆ. ಸೊ ಅವ್ರು ಏನಾಗಿದೆ ಈಗ ಇಮಿಡಿಯೇಟ್ ಆಗಿ PH ಕೆಲವ್ರು ನೋಡಿದ್ದಾರೆ, ಕೆಲವ್ರು ನೋಡಿಲ್ಲ, ಅಂದಾಜಲ್ಲಿ ಅವರು ಲೈಮ್ ನ ಹಾಕ್ತಾ ಇದಾರೆ. ಸೊ ಬಟ್ ಅದು ತಪ್ಪು ಕ್ರಮ, ಏನ್ ಮಾಡೋದು? ಬಟ್ ಈಗ ಸ್ವಲ್ಪ ಸಿಚುಯೇಷನ್ ಆತರ ಇರೋದ್ರಿಂದ ಸುಣ್ಣ ಸರ್ ಎಷ್ಟೋ ಬಿಡಿ ಸರ್ ಒಂದ್ ಅರ್ಧ ಸಣ್ಣ ಒಂಟನ್ನ ಹಾಕ್ಬಿಡೋಣ ಮತ್ತೆ ನೋಡೋಣ ಅನ್ನೋ ತರ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ, ನೀವು ಸುಣ್ಣ ಹಾಕಿದ ನಂತರದಲ್ಲಿ ಮತ್ತೆ ಗೊಬ್ಬರ ಹಾಕಬೇಕು ಅಂತಂದ್ರೆ ಅಲ್ಲಿ ನಿಮಗೆ 1-1.5 ತಿಂಗಳು ಗ್ಯಾಪ್ ಬೇಕು. ಸೊ ಅದಕ್ಕೋಸ್ಕರ ಈಗ ನಮ್ಗೆ ಟೈಮ್ ಏನಿದೆ ತುಂಬಾ ಶಾರ್ಟ್ ಇದೆ. ತಾವು ಈಗ ಲೈಮ್ ಹಾಕಬೇಕು, ಅದಾದ ನಂತರ ಮತ್ತೆ ನೀವು ಪೋಸ್ಟ್ ಬ್ಲಾಸಮ್ ಫರ್ಟಿಲೈಸರ್ ಹಾಕ್ಬೇಕು, ಮತ್ತೆ ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಹಾಕ್ಬೇಕು, ದೆನ್ ಮತ್ತೆ ಪೋಸ್ಟ್ ಮಾನ್ಸೂನ್. ಸೊ ಇವೆಲ್ಲ ಓವರ್ ಲ್ಯಾಪ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ತಾವು PH ನ ನೋಡ್ಬಿಟ್ಟೆ ಸುಣ್ಣ ಹಾಕಿ ಅದಾದ ನಂತರ ಗೊಬ್ಬರ ಕೊಡ್ಲಿ ಅಂತ ನಾನು ಶಿಫಾರಸು ಅಲ್ವಾ. ಆದಷ್ಟು ಈ ತಿಂಗಳು ಮುಗಿಯೋ ಹೊತ್ತಿಗೆ ಈ ತಿಂಗಳು ಒಳಗಡೆ ಅನಾಲಿಸಿಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಲ್ವಾ. ಯಾಕೆ ಅಂದ್ರೆ ನನ್ಗೆ ಲೇಟ್ ಮಾಡಿದ್ರೆ ಮತ್ತೆ ನಿಮ್ಗೆ ನಿಮಗೆ ತೊಂದರೆ ಹೇಗೆ ಅಂತಂದ್ರೆ ನೀವು ಮತ್ತೆ ಸುಣ್ಣ ಹಾಕಬೇಕಾಗತ್ತೆ, ಮತ್ತೆ ನಿಮಗೆ ಗೊಬ್ಬರ ಹಾಕಬೇಕಾಗತ್ತೆ, ಮತ್ತೆ ಈಗ ಪೋಸ್ಟ್ ಮಾನ್ಸೂನ್ ಇರಿಗೇಷನ್ ಕೊಡ್ತಾ ಇದೆ, ಯಾಕಂದ್ರೆ ಕೆಲವು ಕಡೆ ಬ್ಲಾಸಮ್ ಆಗೋಗಿದೆ, ಈಗ ಬ್ಯಾಕಿಂಗ್ ಕೊಡ್ಬೇಕಾಗಿದೆ, ಮತ್ತೆ ಬ್ಯಾಕಿಂಗ್ ಕೊಟ್ಟಾಗ ಹಸಿ ಇರತ್ತೆ, ಹಸಿ ಇದ್ದಾಗ ಸ್ಯಾಂಪಲ್ ತೆಗಿಲಿಕ್ಕೆ ತೊಂದರೆ, ಈ ತರ ಒಂದ್ರಿಂದ ಇನ್ನೊಂದು ತೊಂದರೆಗಳಿದಾವೆ. ಅದಕ್ಕೆ ಆದಷ್ಟು ಬೇಗ ನನಗೆ ಸ್ಯಾಂಪಲ್ ಅನ್ನ ತೆಗೆದು ಬಿಟ್ಟ ನಂತರದಲ್ಲಿ ತಮ್ದೇನ್ ತೋಟದ ಕೆಲಸಗಳಿದೆ ಅವು ತಾವು ಮಾಡ್ಕೋಬಹುದು. ಸುಣ್ಣದ ಶಿಫಾರಸು ನಾವು ಕೊಟ್ಟು ತದನಂತರದಲ್ಲಿ ತಾವು ಇಮಿಡಿಯೇಟ್ ಆಗಿ ಸುಣ್ಣ ಆರ್ಡರ್ ಮಾಡ್ಕೊಂಡಿರಿ, ಎಷ್ಟು ಟರ್ನ್ ಹಾಕಬೇಕು ಅನ್ನೋದನ್ನ ನಾವು ಶಿಫಾರಸಲ್ಲಿ ಕೊಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷನೂ ಮಣ್ಣು ಪರೀಕ್ಷೆ ಮಾಡಿಸುವ ಅಗತ್ಯ ಇದೆಯಾ? ಇದು ಒಂದು ಉತ್ತಮವಾದ ಪ್ರಶ್ನೆ. ಸೊ ಪ್ರತಿ ವರ್ಷ ನೀವು ಈ ಎನ್ ಪಿ ಕೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಫಾಸ್ಫರಸ್ ಪೊಟ್ಯಾಷ್ ಇದೆಲ್ಲ ಏನಿದೆ ಅದು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ರಸಸಾರ ನಿಮ್ಮಲ್ಲಿ ತುಂಬಾ ಕಡಿಮೆ ಇದೆ ಅಂತ ಗೊತ್ತಾದಾಗ ನೀವು ಪ್ರತಿ ವರ್ಷ ಅಟ್ಲೀಸ್ಟ್ ಪಿ ಎಚ್ ಆದ್ರೂ ನೋಡ್ಕೋಬೇಕು, ಪಿ ಎಚ್ ಮಾತ್ರ ಅಟ್ಲೀಸ್ಟ್ ಪ್ರತಿ 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಲ ಕಂಪ್ಲೀಟ್ ಅನಾಲಿಸಿಸ್ ಅಂದ್ರೆ ಇದು ಏನು 150 ರೂಪಾಯಿದು ಏನಿದೆ ಇದು ಕಂಪ್ಲೀಟ್ ಅನಾಲಿಸಿಸ್ ತಾವು ಮಾಡಿಸ್ಕೋಬೇಕು, ಪ್ರತಿ 2 ಅಥವಾ ಮಿನಿಮಮ್ 3 ವರ್ಷಕ್ಕೋಸ್ಕರ ಮಾಡ್ಕೊಳ್ಳಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ. ನೋಡಿ, ನಮ್ಮ ಕಾಫಿ ತೋಟಗಳು ಚೆನ್ನಾಗಿರ್ಬೇಕಂದ್ರೆ ರಸಸಾರ ಉತ್ತಮ ಆಗಿರಬೇಕು, ಸರಿಯಾಗಿ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕು. ಆಗ ನಾವು ಅಂದ್ಕೊಂಡಂಗೆ ಬೆಳೆ ಬರುತ್ತೆ, ಬೆಳೆನೂ ಆರೋಗ್ಯಕರವಾಗಿರುತ್ತೆ. ಕೇಳಿದ್ರೆ, ಇದುವರೆಗೆ ಮಣ್ಣು ಪರೀಕ್ಷೆಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಿದವರು ಗೋಣಿಕೊಪ್ಪದ ಕಾಫಿ ಮಂಡಳಿಯ ಕಿರಿಯ ಸಂಪರ್ಕ ಅಧಿಕಾರಿ ಡಿ ಎಸ್ ಮುಖಾರಿಬ್ ಅವರು. ಅವರ ಸಂಖ್ಯೆ ಹೀಗಿದೆ: 944-90-630-537, 944-90-630-537. ನಾಳೆ ಮಣ್ಣು ಪರೀಕ್ಷೆ, ಸುಣ್ಣದ ಪರೀಕ್ಷೆ ಮತ್ತು ಕಾಫಿ ಮಂಡಳಿಯ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮುಖಾರಿಬ್ ಅವರು ಮತ್ತಷ್ಟು ಮಾಹಿತಿಯನ್ನ ತಿಳಿಸಿದರೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಧನ ಸುದ್ದಿ. ಅಂದಗೋವೆ ಕಲ್ಲೂರು ಗ್ರಾಮದ ನೀಲಕುಡಿ ನಂಜಪ್ಪ ತಮ್ಮಣ್ಣ ಅವರು 88 ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾದರು. ನೀಲಕುಡಿ ನಂಜಪ್ಪ ತಮ್ಮಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಭಾರತೀಯ ವಿದ್ಯಾಭವನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತೆ ಶ್ರೀ ಸರ್ವಜ್ಞಮೂರ್ತಿಯವರ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗಳ 4/21 ಮಡಿಕೇರಿ ಸುದರ್ಶನ ಅತಿಥಿಗಳಲ್ಲಿ, 22 ಕುಶಾಲನಗರ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ ಅದೊಂದು ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ದುಡ್ಡು ಕೇಳುದು, ಬೇಕು ಬೇಕು ದಣಿಸುವುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತಾ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳೆ ಕಡೆಗೆ ಪ್ರಯುಕ್ತ ಕರಿಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಎಳ್ಳುಕುಚ್ಚಿ ವಿಎಸ್ಎಸ್ಎನ್ ಸಭಾಮಂಡಳಿ ತಹಶೀಲ್ದಾರ್ ಅವರ ಮುಂದಾಳತ್ವದಲ್ಲಿ ನಾಳೆ ಬೆಳಿಗ್ಗೆ 10 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಹಂಗೆ ನಾಳೆ ಬೆಳಿಗ್ಗೆ 10 ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನ ಚಿಕ್ಕ ಆಳುವಾರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ಮುಂದಾಳತ್ವದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏರ್ಪಾಡಾಟು. ಕರೆಂಟ್ ತಾಪತ್ರೆಗಳ ಸರಿಮಾಡಿಕೆ ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ಪೆರಾಜೆ ಗ್ರಾಮ ಪಂಚಾಯತ್ ಸಭಾಮಂಡಳಿ, ತಾಳಕ್ಮನೆ, ಮೇಕೇರಿ, ಬೋಯಿಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಸಭಾಮಂಡಳಿ, ಗೋಣಿಕೊಪ್ಪ ಉಪವಿಭಾಗದ ಹಾತೂರು ಗ್ರಾಮ ಪಂಚಾಯತ್ ಸಭಾಮಂಡಳಿ, ವಿರಾಜಪೇಟೆ ಉಪವಿಭಾಗದ ಬಿಳುಗುಂದ ಸರ್ಕಾರಿ ಪ್ರೌಢ ಹೈಸ್ಕೂಲ್ನ ಸಭಾಮಂಡಳಿ, ಹಾಗೆ ಕುಶಾಲನಗರ ವ್ಯಾಪ್ತಿನ ಸಿದ್ದಲಿಂಗಪುರದ ಅರಶಿನಗುಪ್ಪೆ ಮಂಜುನಾಥ ದೇವಸ್ಥಾನದ ಅಂಗಳಲ್ಲಿ, ಸೋಮವಾರಪೇಟೆ ಉಪವಿಭಾಗದ ಕಾಟಿಕೊಪ್ಪಲು ಗ್ರಾಮದ ಯಲಕನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಸಭಾಮಂಡಳಿ ನಾಳೆ ಬೆಳಿಗ್ಗೆ 11 ಕರೆಂಟ್ ಅದಾಲತ್ ನಡೆದ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳೆ ಕಡೆ ಪ್ರಯುಕ್ತ ಹುದಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಬೇಗೂರು ಪೂಳೆಮಾಡು ದೇವಸ್ಥಾನದ ಸಮುದಾಯ ಭವನದಲ್ಲಿ ತಹಶೀಲ್ದಾರ್ ಅವರ ಮುಂದಾಳತ್ವದಲ್ಲಿ ನಾಳೆ ಬೆಳಿಗ್ಗೆ 10 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏರ್ಪಾಡಾಟು. 2022-23 ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಡಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿಲಿ ಮತ್ತು ಪರಿಶಿಷ್ಟ ಜಾತಿ ಹಂಗೆ ವರ್ಗದ ರೈತರಿಗೆ 90% ರಿಯಾಯಿತಿಲಿ ಕೃಷಿ ಯಂತ್ರಗಳ ಕೊಟ್ಟವೆ. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕ ಮಾಡಕುತ್ತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸೋಣ. ಕೊಡಗು ಜಿಲ್ಲಾ 16 ಕನ್ನಡ ಸಾಹಿತ್ಯ ಸಮ್ಮೇಳನ ಬರುವ ತಿಂಗಳ March 4-5 ಎರಡು ದಿನ ಗೋಣಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಾಣಿ ನಡೆದಿದೆ. ಈ ಸಮ್ಮೇಳನದ ಲಾಂಛನನ ಶಾಸಕ ಕೊಂಬಾರ್ನ ಜಿ ಬೋಪಯ್ಯ ಬಿಡುಗಡೆ ಮಾಡಿದು. ಅಲ್ಲಿನ ಶಾಸಕರು ಮಾತಾಡಿ, ಹೊಸ ಪೊನ್ನಂಪೇಟೆ ತಾಲೂಕುಲಿ ಸುರ್ಣಸಲ ಜಿಲ್ಲಾ ಸಮ್ಮೇಳನ ನಡೀತಾ ಉಂಟು. ಇದು ಕನ್ನಡಿಗರ ಹಬ್ಬ. ಎಲ್ಲ ಸಂಘ ಸಂಸ್ಥೆಗ, ಸಮುದಾಯಗ, ಇಸ್ಕೂಲ್ ಕಾಲೇಜು ಮಕ್ಕ, ಶಿಕ್ಷಕರು, ಕನ್ನಡ ಅಭಿಮಾನಿಗ, ಸರ್ಕಾರಿ ಅಧಿಕಾರಿಗ ಎಲ್ಲವೂ ಸಮ್ಮೇಳನ ಸರಿಯಾಗಿ ಲಾಯಕಾಗಿ ನಡೆಸಿಕೆ ಕೈ ಜೋಡಿಸಕುತ್ತ ಹೇಳ್ದು. ಈ ಲಾಂಛನನ ಜಿಲ್ಲೆನ ಹಿರಿಯ ಚಿತ್ರಕಲಾವಿದ ಬಿಆರ್ ಸತೀಶ್ ಅವರು ತಯಾರು ಮಾಡಿರೋ. ಇದರಲ್ಲಿ ಜಿಲ್ಲೆನ ಪರಿಸರ, ಕೃಷಿ, ಪ್ರವಾಸೋದ್ಯಮ, ಸಾಹಿತ್ಯ ಹಿಂಗೆ ಎಲ್ಲ ವಿಚಾರಕ್ಕೆ ಸೇರಿ ತುಂಬ ಪೊರ್ಲಾಗಿ ತಯಾರಾಟು. ಕೊಡವ ಮಕ್ಕಳ ಕೂಟ ಮತ್ತು ಕಾವೇರಿ ಕೇರಿ ಕೊಡವ ಸಂಘದ ಕೂಡು ಕೂಟಲಿ ಇಂದು ಮಡಿಕೇರಿ ಪತ್ರಿಕಾ ಭವನ ಸಭಾಮಂಡಳಿ ವಕೀಲ, ಆಟಗಾರ ಹಂಗೆ ಬರಹಗಾರ ಬಾಳೆಯಡ ಕಿಶನ್ ಪೂವಯ್ಯ ಬರೆದ ವ್ಯಕ್ತಿ ಪರಿಚಯ ಮತ್ತು ಸಾಮಾಜಿಕ ಚಿಂತನೆ ಹಂಗೆ ರಾಜಕೀಯ ಮತ್ತು ಪ್ರಕೃತಿ ಪುಸ್ತಕಗಳ ಬಿಡುಗಡೆ ಜಂಬರ ನಡೆತ. ಜನವರಿ 2024 ಅಧಿವೇಶನಕ್ಕಾಗಿ ಉತ್ತರಾಖಂಡ ರಾಜ್ಯದ ಡೆಹರಾಡೂನ್ಲಿರುವ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜಿಗೆ 8 ಸೇರುವ ಕರ್ನಾಟಕ ರಾಜ್ಯದ ಹೈದಾ ಮತ್ತೆ ಗುಡೆಗಳಿಗೆ ಅರ್ಹತಾ ಪ್ರವೇಶ ಪರೀಕ್ಷೆ ಬರುವ 3 ಬೆಂಗಳೂರು ಕೇಂದ್ರದಲ್ಲಿ ನಡೆದಿದೆ. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ಸ್ತಿ ಇಲಾಖೆನ ಸಂಪರ್ಕ ಮಾಡಕುತ್ತ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಎಡು ಸ್ಮಾರ್ಟ್ ಇಂಕ್ ಸಂಸ್ಥೆನ ಕಡೆಯಿಂದ ರಾಷ್ಟ್ರ ಮಟ್ಟದ ಅಬಕಾಸ್ ಮತ್ತು ಮೆಂಟಲ್ ಮ್ಯಾಥಮೆಟಿಕ್ಸ್ ಪೈಪೋಟಿನ ಸೀನಿಯರ್ ವಿಭಾಗಲಿ ಕರ್ನಾಟಕ ದಾನ್ವಿ ಭಾಗವಹಿಸಿ 2 ಸ್ಥಾನ ಪಡ್ಕೊಂಡು ಸಾಧನೆ ಮಾಡಿಟ್ಟು. ಈ ಸಾಧನೆ ಮಾಡಿರುವ ದಾನ್ವಿ ಮರಗೋಡು ಗ್ರಾಮದ ಕರ್ನಾಟಕ ಹನೀಶ್ ಆಶಾ ದಂಪತಿಗಳ ಮಗಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.